ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ ಮುಂದುವರಿಕೆ. ಒಂದೆರಡು ದಿನಗಳಲ್ಲಿ ನೂತನ ಮುಖ್ಯಮಂತ್ರಿ ನೇಮಕ, ರಣದೀಪ್ ಸಿಂಗ್ ಸುರ್ಜೇವಾಲಾ. ರಸಗೊಬ್ಬರಕ್ಕೆ 1,08,000 ಕೋಟಿ ರೂಪಾಯಿ ಸಹಾಯಧನ ನೀಡಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತ್ತು ಇಂದು ವಿಶ್ವ ಡೆಂಗಿ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಈಗ ಕಿಸಾನ್ ವಾಣಿ ಕಾರ್ಯಕ್ರಮ. ಕುಡ್ಲಪೇಂಟೆದ ನಡಪತ್ತುಡುಂಜಿ ಅಪರೂಪದ ವಸತಿ ಸಮುಚ್ಚಯ, ಕುಡ್ಲಪೇಂಟೆದ ಬಿಜೈ ರಾಜಮಾರ್ಗದ ಮರ್ಗಿಲಿಡು ರೋಹನ್ ಸಿಟಿ ಅಪಾರ್ಟ್ಮೆಂಟ್ ಬೊಕ್ಕ ವಾಣಿಜ್ಯ ಸಮುಚ್ಚಯ ನಿರ್ಮಾಣ ಆವೊಂದುಂಡು. ತಡಮಲ್ಪಡೆ ನಿಕುಲು ಕಾಲಿ 31 ಸಾರ ಪನವು ಕಟ್ಟುಲೆ ನಿಕ್ಲೆನ ಇಲ್ಲಿನ ನೋಂದಣಿ ಮಲ್ತೊನ್ಲೆ. ಕನತ್ತ ಇಲ್ಲಿಗ ರೋಹನ್ ಸಿಟಿ ನಿಕ್ಲೆಗಾದು ಉಂಡು. ರೋಹನ್ ಕಾರ್ಪೊರೇಷನ್ ಡಾಟ್ ಇನ್. ಸೈಕ್ಲೋನ್ ಯಾನಿ ಚಕ್ರವಾತ್ ಕಿ ಭವಿಷ್ಯವಾಣಿ ಪೆಹ್ಲೆ ಸೆ ಕಿ ಜಾ ಸಕ್ತಿ ಹೈ. भारत सरकार अब सोशल मीडिया सहित विभिन्न मीडिया प्लेटफॉर्मों पर समय पर इसकी चेतावनी देती रहती है. आप सभी के लिए इस पर ध्यान देना जरूरी है. चक्रवात के दौरान रेडियो सुनने, टीवी देखने तथा समाचार पत्र पढ़ने मात्र से आप अपनी और अपने आसपास कई लोगों की जान बचा सकते हैं. चक्रवात की चेतावनी SMS के जरिए भी दी जाती है, इसलिए अपने मोबाइल फोन हमेशा चार्ज रखें. केवल आधिकारिक चेतावनी पर ध्यान दें, अफवाहों पर ध्यान न दें. चक्रवात से बचा जा सकता है, तैयारी में ही समझदारी है. राष्ट्रीय आपदा प्रबंधन प्राधिकरण, भारत सरकार द्वारा जनहित में जारी. किसान वाणी कार्यक्रमदल्ली ईगा अरुणांबिका अवरा ತಾರಸಿ ಕೃಷಿ ಅನುಭವದ ಕುರಿತು ಸಂದರ್ಶನವನ್ನ ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಅರುಣಾಂಬಿಕಾ ಕೃಷ್ಣ ಭಟ್ ಅವರು. ಅವರು ಹಲವಾರು ವರ್ಷಗಳಿಂದ ತಾರಸಿ ಕೃಷಿಯನ್ನ ಮಾಡ್ತಾ ಬಂದವರು. ಮಂಗಳೂರಿನಲ್ಲಿರುವಂತಹ ತಮ್ಮ ಚಿಕ್ಕದಾದಂತಹ ಜಾಗದಲ್ಲಿ ಕೂಡ ಬೇರೆ ಬೇರೆ ರೀತಿಯ ತರಕಾರಿ ಬೆಳೆಗಳನ್ನು ಕೂಡ ಬೆಳೆಸಬಹುದು ಅನ್ನೋದನ್ನ ತೋರಿಸಿಕೊಟ್ಟವರು. ಅವರ ತಾರಸಿ ಕೃಷಿಯ ಅನುಭವವನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಈಗ ನಿಮಗೆ ಈ ತಾರಸಿ ಕೃಷಿ ಮಾಡಬಹುದು ಅಂತ ತೋರ್ಲಿಕ್ಕೆ ಕಾರಣ ಏನಿದು? ಆಕ್ಚುಲಿ ಕೃಷಿ ಇದು ನನ್ನಿಂದ ಶುರುವಾದಂತಹ ಇದಲ್ಲ, ಜೆನೆಟಿಕಲ್ ನನ್ನ ಜೀನ್ಸಿಂದ ಬಂದದ್ದು. ಹೇಗೆ ಬಂತು ಅಂತ ಹೇಳಿದರೆ, ನನ್ನ ತಾಯಿ ತಂದೆ ಅಜ್ಜ ಎಲ್ಲ ಮಾಡೋದನ್ನು ನೋಡಿ ನೋಡಿ ಬೆಳೆದವಳು. ನಾನು ಕೂಡು ಕುಟುಂಬದಿಂದ ಬಂದವಳು. ಇದರಲ್ಲಿ ಎಲ್ಲರೂ ಕೆಲಸ ಮಾಡೋದನ್ನು ನೋಡುವಾಗ ನಮ್ಮಮ್ಮ ಕರಿತಿದ್ರು ನಮಗೆ, ಬನ್ನಿ ನೋಡಿ ಅಂತ. ನೋಡಿ ನೋಡಿ ನಾನು ಕಲಿತು ಅವರ ಜೊತೆಯಲ್ಲಿ ಕೈ ಸೇರಿಸಲಿಕ್ಕೆ ಆರಂಭಿಸಿದೆ. ಅದು ಸರಿ. ಈಗ ನೀವು ನಿಮ್ಮ ಬಾಲ್ಯ ಕಾಲದಲ್ಲಿ ನಿಮ್ಮ ತಾಯಿ ಮನೆಯಲ್ಲಿ ಅಲ್ಲಿ ಏನು ಕೃಷಿಯನ್ನು ಮಾಡ್ತಾ ಇದ್ರಿ? ಅವರಿ ನೋಡಿ, ನನ್ನ ಕುಟುಂಬದ ಹಿನ್ನೆಲೆ ಹೇಳಬೇಕಾದ್ರೆ, ನಾನು ಪುತ್ತೂರು ತಾಲೂಕಿನ ಪಡ್ನೂರು ಗ್ರಾಮದ ಅಂಡೆಪುಣಿ ಅಂತ ಹೇಳುವಲ್ಲಿ ನನ್ನ ತಾಯಿ ಮನೆ. ಅಂಡೆಪುಣಿ ಕೃಷ್ಣ ಭಟ್ರ ಮಗಳು ನಾನು. ಅವರು ಎಲ್ಲ ಥರದ, ಅಂದರೆ ನಾನು ಬೆಳಿಗ್ಗೆ ಎದ್ದು ಬದನೆ, ಮೆಣಸು, ಹರುವೆ, ಅಲಸಂಡೆ, ತೊಂಡೆ, ಬೆಂಡೆ, ಇದರದೆಲ್ಲ ನೀರು ತೆಗಿಬೇಕು, ಮುಖ ತೊಳಿಬೇಕು ಅಂತೇಳಿ ಹೇಳ್ತಾ ಇದ್ರು. ಬೆಳಿಗ್ಗೆ ಎದ್ದು ನಾವು ಬಾವಿಯಿಂದ ನೀರೆತ್ತಿ ಅಪ್ಪನಿಗೆ ಕೊಡ್ತಿದ್ದೆವು. ಅಪ್ಪ ಅದರ ಮುಖ ತೊಳಿತಿದ್ರು, ಅಂದರೆ ನೀರು ಮೇಲೆ ಹನಿಸ್ತಿದ್ರು. ಈ ತರ ನಾನು ಕೆಲಸ ಮಾಡಿಕೊಂಡು ಬಂದವಳಾದ್ರಿಂದ ತರಕಾರಿ ಬೆಳೆಯುವಂತದ್ದೊಂದು ಹೊಸ ವಿಶೇಷ ಅಲ್ಲದೆ ಇದ್ದದ್ರಿಂದ ನಾನು ಅದನ್ನು ನಿಧಾನಕ್ಕೆ ಕಲಿತಾ ಬಂದೆ. ಹಲವನ್ನು ನೋಡಿ ಕಲಿಯುವುದು ಅಂತ ಹೇಳ್ತಾರಲ್ಲ, ಹಾಗೆ ನಾನು ನೋಡಿ ಕಲಿತಾ ಬಂದೆ. ಸ್ವಲ್ಪ ಸ್ವಲ್ಪ ಮಾಡಿಯೂ ತಿಳಿಲಿಕ್ಕೆ ಶುರು ಮಾಡಿದೆ. ಜೊತೆಯಲ್ಲಿ ನನ್ನ ವಿದ್ಯಾಭ್ಯಾಸ ಕೂಡ ಅಲ್ಲಿ ಸಮೀಪದಲ್ಲಿರುವ ವಿವೇಕಾನಂದ ಸಮೂಹ ಸಂಸ್ಥೆಯಲ್ಲೇ ಆಯಿತು. ಇದು ವಿದ್ಯಾಭ್ಯಾಸ ಮುಗಿದ್ಮೇಲೆ ನಾನು ಬೆಂಗಳೂರಿಗೆ ಹೋದ್ರೂ ಆಗಾಗ ಬಂದು ಅಮ್ಮನಿಗೆ ಸಹಾಯ ಮಾಡ್ತಾ ಇದ್ದೆ. ಹಾಗೆ ನನಗೆ ಕೃಷಿಯ ಸಂಪರ್ಕ ಆಸಕ್ತಿ ಕಡಿಲೇ ಇಲ್ಲ. ಹಾಗಾಗಿ ನಿಮಗೆ ಈ ಕೃಷಿಯ ಒಂದು ಆಸಕ್ತಿ ಇತ್ತು. ನೀವೀಗ ಮಂಗಳೂರಿಗೆ ಬಂದದ್ದು ಯಾವಾಗ? ನಾನು ಒಂದು ಸುಮಾರು 7 ವರ್ಷ ಮೊದಲು ಮಂಗಳೂರಿಗೆ ಬಂದೆ. ನನ್ನ ಮನೆ ಬಂಗಾರಡ್ಕ ಅಂತೇಳಿ, ಬಂಗಾರಡ್ಕ ಕೃಷ್ಣ ಭಟ್ರನ್ನು ಮದುವೆಯಾಗಿ ನಾನು, ಅವರು ಕೂಡ ಕೃಷಿಕರೇ ಬೇಸಿಕಲಿ, ಅನ್ನದ ಮೂಲಕ್ಕೋಸ್ಕರ ಇಂಜಿನಿಯರಿಂಗ್ ಅನ್ನು ಕಲಿತು ಹೊಟ್ಟೆಪಾಡಿಗೆ ಅಂತೇಳಿ ಬಾಂಬೆಗೆ ಹೋದ್ರು. ಆಗ ನಾನು ಬಾಂಬೆಗೆ ಹೋಗಿದ್ದೆ. ಬಾಂಬೆಯಲ್ಲಿ ನಾನು ಸಣ್ಣ ಬಾಲ್ಕನಿಯಲ್ಲೂ ಕೂಡ ಒಂದೆರಡು ಪಾಟ್ಗಳನ್ನು ಇಟ್ಟು ಬೆಳೆಸ್ತಾ ಇದ್ದೆ. ಅಲ್ಲಿ ಏನು ಬೆಳೆಸ್ತಾ ಇದ್ರಿ? ನಾನು ತಂಬಳಿಗೋಸ್ಕರ ನಾವು ಉಪಯೋಗಿಸ್ಬೋದು ಅಂತೇಳಿ ಸಾಂಬ್ರಾಣಿ ಎಲೆಗಳನ್ನ ಮತ್ತೆ ಬಸಳೆ ಬೆಳೆಸ್ತಾ ಇದ್ದೆ. ಹಾಗೆ ಬಟಾಣಿ ತುಂಬಾ ಸುಲಭವಾಗಿ ಆಗ್ತದೆ, ಅಲ್ಲಿ ಮನೆಗೆ ತಂದ ಬಟಾಣಿಯನ್ನೇ ಹಾಕಿ ಬೆಳೆಸ್ತಾ ಇದ್ದೆ. ಅದು ಹಸಿರು ಕಾಣ್ಲಿಕ್ಕೆ ಅಂತೇಳಿ ಆವಾಗ್ಲೂ ನಾನು ಅಂದಕ್ಕೆ ಅಂತೇಳಿ ಗಿಡಗಳನ್ನ ಬೆಳೆಸಲೇ ಇಲ್ಲ, ನನ್ನ ತಲೆಯಲ್ಲಿ ಬರಲೂ ಇಲ್ಲ. ಯಾಕಂತೇಳಿದ್ರೆ ನಾನು ಹಸಿರು ಅಂತ ಹೇಳಿದ್ರೆ ಅದರಲ್ಲಿ ತರಕಾರಿ ಅಥವಾ ಏನಾದರೂ ಒಂದು ಉತ್ಪತ್ತಿ ಬೇಕು ಅಂತೇಳಿ ನೆನೆಸ್ತಾ ಇದ್ದವಳು. ಅದು ಜೊತೆಯಲ್ಲಿ ಎರಡೂ ಆನಂದವನ್ನು ಕೊಡ್ತಾ ಇತ್ತು ನನಗೆ. ಸರಿ, ಅಂದ್ರೆ ಬಾಂಬೆಲಿ ಇದ್ದಾಗ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ತರಸಿ ಕೃಷಿ ಮಾಡಿದ್ದೀರಿ ಅಂತ ಹೇಳಿ. ಹೌದು. ಆಮೇಲೆ ಪೆರ್ನೆ ಅಂತ ಹೇಳುವ ಜಾಗಕ್ಕೆ ಹೋದೆ. ಅಲ್ಲಿ 12 ವರ್ಷ 5 ಅಂತರದ ಕೃಷಿಯನ್ನ ಮಾಡಿ ನಾವಿಬ್ರು ಸೇರಿ, ನಾನು ಮತ್ತೆ ನನ್ನ ಗಂಡ ಸೇರಿ 5 ಅಂತರದ ಕೃಷಿಯನ್ನು ಮಾಡಿದವಳು. ಏನೇನು ಕೃಷಿ ಅದು ನೋಡಿ? ಗಡ್ಡೆ ಒಂದು, ಗಡ್ಡೆಯ ಬೆಳೆ ಅಂದ್ರೆ ಭೂಮಿಯ ಅಂತರದಿಂದ ಕೆಳಗಿನದ್ದು ಮಾಡಿದ್ದೇವೆ. ಆಮೇಲೆ ನೆಲದ ಲೆವೆಲಿನ ಹಲವಾರು ತಂಬಳಿ ಸೊಪ್ಪುಗಳನ್ನು ಮತ್ತೆ ಸಾಂಬ್ರಾಣಿ ಇತ್ಯಾದಿ, ಹರಿವೆ ಇತ್ಯಾದಿ ಅದನ್ನು ಮಾಡಿದೆ. ಆಮೇಲೆ ಅಡಿಕೆ ಕೃಷಿ ಉಂಟಲ್ಲ ನಮ್ಮದು, ಅದು ಒಂದು ಅಂತರದ ಕೃಷಿ. ಆದ್ರೆ ಅಡಿಕೆ ಮತ್ತೆ ಬೇರೆ ಮರಗಿಡಗಳು ಇತ್ತು, ವೈವಿಧ್ಯಮಯವಾದ ಮರಗಿಡಗಳನ್ನ ತೋಟದ ಸುತ್ತಲೂ ನೆಟ್ಟಿದ್ದೇನೆ ನಾನು. ಇದು ನಿಜವಾಗ್ಲೂ ಈ ತೋಟದ ಸುತ್ತಲೂ ನೆಟ್ಟ ಇದೆಲ್ಲ ಪಕ್ಷಿಗಳಿಗೆ ಇರುವಂತ ಹಣ್ಣು ಹಂಪಲ್ಗಳನ್ನ ಬೆಳೆಸಿದೆ ನಾನು. ಮತ್ತೆ ಮರಗಳನ್ನು, ಮೂಪಿನ ಮರ ಅಂತ ಹೇಳ್ತಾರೆ, ಯಾಕಂತೇಳಿ ನಮ್ಗೆ ಇನ್ಕಮ್ ಕೂಡ ಬೇಕಲ್ಲ ಅಂತೇಳಿ, ತೋಟಕ್ಕೆ ಸೊಪ್ಪು ಸುಲಭದಲ್ಲಿ ಸಿಗ್ತದೆ ಅಂತೇಳಿ ಅದನ್ನು ಬೆಳೆಸಿದೆ. ಅದರ ಜೊತೆಯಲ್ಲಿ ಒಳ್ಳೆ ಮೆಣಸು ಮತ್ತೆ ಲವಂಗ ಇದನ್ನೆಲ್ಲ ನಾನು ಬೆಳೆಸ್ತಾ ಇದ್ದೆ. ಇದು ಕೂಡ ಒಂದು ತರದಲ್ಲಿ ಎಲ್ಲ ಅಂದ್ರೆ 5 ಅಂತರದಲ್ಲಿ ಕೊಕ್ಕೋ ಬೆಳೆಸ್ತಿದ್ದೆ, ಬಾಳೆ ಬೆಳೆಸ್ತಿದ್ದೆವು. ಮಧ್ಯ ಮಧ್ಯದಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಟೈಪಿನ ಅಂತರದಲ್ಲಿಯೇ ಬೆಳೆಸ್ತಾ ಇದ್ದೆ. ಪ್ರತಿಯೊಂದನ್ನು ಪ್ಲಾನ್ ಮಾಡಿ ಬೆಳೆಸ್ತಾ ಇದ್ದೆ. ಯಾಕಂತೇಳಿದ್ರೆ ನಾವು ಇಂಜಿನಿಯರಿಂಗ್ ಬೇಸ್ಡ್ ಆದ್ರಿಂದ ಅಲ್ಲಿ ಎಲ್ಲವನ್ನು ಪ್ಲಾನ್ ಮಾಡಿಯೇ ಕಲಿತು ಕೆಲಸ ಮಾಡುವಾಗ್ಲೂ ಪ್ಲಾನ್ ಮಾಡಿಯೇ ಮಾಡೋದನ್ನು ಅಭ್ಯಾಸ ಮಾಡಿರೋದ್ರಿಂದ ನಾವು ತೋಟದಲ್ಲಿ ಕೂಡ ಪ್ಲಾನ್ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ವಿ. ಆಮೇಲೆ ತೋಟದಲ್ಲೂ 12 ವರ್ಷಗಳ ಕಾಲ ನಾವು ಅಲ್ಲಿದ್ವಿ. ಆಮೇಲೆ ಕಾರಣಾಂತರದಿಂದ ಮಂಗಳೂರಿಗೆ ಬಂದ್ವಿ. ಈಗ ಅಲ್ಲಿ 12 ವರ್ಷ ಇದ್ದ ಸಮಯದಲ್ಲಿ ಎಷ್ಟು ದೊಡ್ಡ ತೋಟ ಇತ್ತು? ಮೊದಲಿಗೆ ನಾವು ತಕೊಂಡಾಗ ಬರೀ ಸಣ್ಣ ತೋಟ ಇತ್ತು, ಒಂದು 250-300 ಅಡಿಕೆ ಮರ ಇತ್ತು. ಆಮೇಲೆ ಅದನ್ನು 1500ರವರೆಗೆ ಬೆಳೆಸಿ ಅದರಲ್ಲಿ ಜೊತೆಗೆ ಖಾಲಿ ಅಡಿಕೆ ಮರ ಅಂತ ಹೇಳೋದನ್ನೇ ನಾವೆಲ್ಲ ಕಾನ್ಸಂಟ್ರೇಟ್ ಮಾಡ್ತೇವೆ. ಆದರೆ ನಾವು ಕೊಕ್ಕೋ, ಬಾಳೆ, ಒಳ್ಳೆ ಮೆಣಸು, ಆಮೇಲೆ ವಿವಿಧ ತಳಿಯ ಅಲಫಲಗಳನ್ನು ಕೂಡ ಆಸುಪಾಸಿನಲ್ಲಿ ಬೆಳೆಯದಂತಹ ಅಲಫಲಗಳನ್ನು ಕೂಡ ಬೆಳೆಸಿದೆವು. ಅದ್ಯಾವುದು? ಪೇರಳೆಯ ವೈವಿಧ್ಯಮಯ ವಿಧಗಳು, ಆಮೇಲೆ ಜಂಬು ನೇರಳೆದು, ಆಮೇಲೆ ಜೀಗುಜ್ಜೆ ಇತ್ಯಾದಿ ಬೇರೆ ಬೇರೆ ಬೇರೆ ಬೇರೆ ಹಣ್ಣಿನ ಮತ್ತು ಫಲದ ವಸ್ತುಗಳನ್ನ ಬೆಳೆಸಿದೆವು ಅದು ನಮಗೆ. ಆಮೇಲೆ ವಿವಿಧ ತಳಿಯ ಹಲಸಿನ, ಮಾವಿನ, ಚಿಕ್ಕು ಇತ್ಯಾದಿಗಳನ್ನು ಬೆಳೆಸಿದೆವು. ಅದು ಅಲ್ಲದೆ ಕಿರಾಣಿಯಾಗಿರುವಂತಹ ಗಿಡಗಳನ್ನು ಬೆಳೆಸಿದ್ದೇನೆ ನಾನು. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅಳಿಲು ತುಂಬಾ ಬರ್ತದೆ, ಆಗ ನಮಗೆ ನಮ್ಮ ಬೆಳೆಗಳಿಗೆ ಅಟ್ಯಾಕ್ ಮಾಡುವುದಿಲ್ಲ, ಅದರಷ್ಟಕ್ಕೆ ಅದು ಅದನ್ನು ತಿಂದು ಸಂತೋಷ ಪಡ್ತದೆ. ಅದನ್ನು ಕೂಡ ನಾವು ಗಮನಿಸಬೇಕಾದದ್ದು ರೈತರ ಮುಖ್ಯ ಗುರಿಯಾಗಿರ್ಬೇಕು. ಈಗ ಗೆಡ್ಡೆ ಗೆಣಸುಗಳನ್ನ ಬೆಳೆಸ್ತಾ ಇದ್ರಿ ಅಂತ ಹೇಳಿದ್ರೆ ಯಾವ ಯಾವ ಗೆಡ್ಡೆ ಗೆಣಸುಗಳನ್ನೆಲ್ಲ ಬೆಳೆಸ್ತಾ ಇದ್ರಿ? ಇಲ್ಲಿ ನಮ್ಮ ಊರಿನಲ್ಲಿ ಬೆಳೆಯುವ ವಿವಿಧ ತಳಿಯ ಗೆಣಸಿನ ಗಿಡಗಳನ್ನು, ಮರಗೆಣಸು ಇತ್ಯಾದಿಗಳನ್ನು, ಆಮೇಲೆ ಕೂವೆ ಅಂತ ಹೇಳ್ತಾರೆ ಅದನ್ನು ಎಲ್ಲ ಸಾಲು ಸಾಲು ಮಾಡಿ ಬೆಳೆಸ್ತಿದ್ದೆವು. ಅದನ್ನು ಮಾರಾಟ ಕೂಡ ಮಾಡ್ತಿದ್ದೆವು. ಯಾಕಂತೇಳಿದ್ರೆ ಅದು ಯಾವುದನ್ನು ಕೃಷಿಕ ಮಾರದಿಲ್ಲ ಅಂತ ಹೇಳಿ ಅನಿಸ್ಬಾರ್ದು, ಎಲ್ಲವನ್ನು ಮಾರಿ ತಾನು ತನ್ನ ನೆಲೆಯನ್ನು ಕಂಡುಕೊಳ್ಬೇಕು ಅಂತ ಹೇಳೋದು ನನ್ನ ಉದ್ದೇಶ ಆಗಿತ್ತು. ಆದ್ರಿಂದ ನಾನು ಮಾಡುವಾಗ ಸ್ವಲ್ಪ ವಾಣಿಜ್ಯ ರೀತಿಯಲ್ಲೇ ಬೆಳೀತಿದ್ದೆ. ಯಾಕಂತ ಹೇಳಿದ್ರೆ ಪೆರ್ನೆ ಅಂತ ಹೇಳುವ ಜಾಗ ನನ್ನ ಲಕ್ಕಿ. ನಾನು ಆಸುಪಾಸಿನಲ್ಲಿ ಇದ್ದವರೆಲ್ಲ ತರಕಾರಿ ಒಂದು ಸೆಂಟರ್ ಆಗಿತ್ತು, ತರಕಾರಿ ಬೆಳೆಯುವವರಾಗಿದ್ರು. ಹಾಗಾಗಿ ನಿಮಗೆ ವ್ಯಾಪಾರಕ್ಕೆ ತೊಂದರೆ ಆಗ್ಲಿಲ್ಲ? ಇಲ್ಲ, ಆಗ್ಲಿಲ್ಲ. ಹಾಗಾಗಿ ನೀವು ಬೇರೆ ದೊಡ್ಡ ಮಟ್ಟಿನಲ್ಲಿ ಅಲ್ಲ, ಸಣ್ಣ ಮಟ್ಟಿನಲ್ಲಿ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ರಿ. ಹೌದು. ಅಂತ ಹೇಳಿದ್ರೆ ನಿಮಗೆ ಬೇರೆ ಬೇರೆ ರೀತಿಯ ಕೃಷಿಯ ಅನುಭವಗಳು ಅಲ್ಲಿ ಇದ್ದವು. ಅಲ್ಲಿಂದ ನೀವು ಮಂಗಳೂರಿಗೆ ಬಂದು ಮಂಗಳೂರಲ್ಲಿ ಎಷ್ಟು ಜಾಗ ಇದೆ? ಮಂಗಳೂರಿನಲ್ಲಿ ನನಗೆ ಕಾರಣಾಂತರದಿಂದ ನನ್ನ ಸಾಮಾಜಿಕ ಬದ್ಧತೆ ಇಲ್ಲಿಗೆ ಎಳ್ತಂತು. ಇಲ್ಲಿ 4 ಸೆಂಟ್ಸ್ ಜಾಗ ಇರೋದು. 4 ಸೆಂಟ್ಸ್ ಅಲ್ಲಿ ನನಗೆ ಮಾರ್ಗ ಕೂಡ ಬಂತು. ಮಾರ್ಗ ಗೇಟು ಎಲ್ಲ ಆಗಿ ಒಟ್ಟು ಅಂದಾಜಿನಲ್ಲಿ 3.5ಗಿಂತಲೂ ಕಡಿಮೆ ಜಾಗ ಇರೋದು. ಈಗ ಇಷ್ಟು ದೊಡ್ಡ ಜಾಗದಿಂದ ಇಷ್ಟು ಚಿಕ್ಕ ಜಾಗಕ್ಕೆ ಬರುವಾಗ ನಿಮಗೆ ಅಲ್ಲಿ ಬಂದ ಮೇಲೆ ನಿಮಗೆ ತಾರಸಿ ಕೃಷಿ ಮಾಡಬಹುದು ಅಂತ ಹೇಗೆ ತೋರಿತ್ತು ನಿಮಗೆ? ತಾರಸಿ ಕೃಷಿ ಮಾಡುವ ಮೊದಲು ನಮ್ಮ ಒಂದು ಆಚಾರ ವಿಚಾರಗಳನ್ನು ಗಮನಿಸಿದ್ರೆ, ನಾವು ಬೆಳಿಗ್ಗೆ 1 ಗಂಟೆ ನಮ್ಮವರಿಗೆ ಪೂಜೆ ಇದೆ, ಶಿವನ ಪೂಜೆ ಮತ್ತು ಮಹಾವಿಷ್ಣು ಪೂಜೆ ಇದೆ. ಇದು 1 ಗಂಟೆ ಹೊತ್ತಿಗೆ ಪೂಜೆ ಇದೆ ಅಂತ ಹೇಳಿದರೆ ನಮಗೆ ಅಷ್ಟು 1 ಗಂಟೆ ಒಂದು ತಟ್ಟೆ ತುಂಬ ಬುಟ್ಟಿ ತುಂಬ ಹೂ ಬೇಕು. ಬುಟ್ಟಿ ತುಂಬ ಹೂ ದಿನ ಇಲ್ಲಿ ಯಾರು ಕೊಡೋದಿಲ್ಲ. ನನಗೆ ಊರಲ್ಲೂ ಅಷ್ಟು ಕಷ್ಟ ಆಗಲಿಲ್ಲ, ಮತ್ತು ಬೆಂಗಳೂರಲ್ಲೂ ಅಷ್ಟು ಕಷ್ಟ ಇಲ್ಲ, ಬಾಂಬೆಯಲ್ಲೂ ಅಷ್ಟು ಕಷ್ಟ ಇಲ್ಲ. ಯಾಕಂತೇಳಿದ್ರೆ ಮನೆ ಬಾಗಿಲಿಗೆ ಹೂವನ್ನು ತಂದು ಕೊಡ್ತಿದ್ರು. ಆದರೆ ಮಂಗಳೂರಿನಲ್ಲಿ ಈ 6 ವರ್ಷ ಮೊದಲು, ನಾನು 6-7 ವರ್ಷ ಮೊದಲು ತಗೊಂಡದ್ದು, ಈ 7 ವರ್ಷ ಮೊದಲು ಬಂದಾಗ ನನಗೆ ಹೂ ತಕೊಂಡು ಬಂದು ಕೊಡುವವರು ಯಾರು ಇರಲಿಲ್ಲ. ಸಪೋಸ್ ಎಲ್ಲಾದರೂ ನನಗೆ ಹೂ ತಕೊಂಡು ಬಂದು ಕೊಡುವವರು ಇರ್ತಿದ್ರೆ ನಾನು ನಿಜವಾಗ್ಲೂ ಮಾಡ್ತಿರ್ಲಿಕ್ಕಿಲ್ಲ. ಯಾಕಂತೇಳಿದ್ರೆ ನಾನು ಈಗ ಹೋಗ್ತಾ ಇರುವ ಜಾಗ, ನನ್ನ ತಾರಸಿಯಲ್ಲಿ ನಾನು ಹೋಗಿ ಮಾಡುವ ಜಾಗ, ಅದು ನಾವು ಯಾರ ಕೈಯಿಂದ ಖರೀದಿ ಮಾಡಿದ್ದೇವೋ ಅವ್ರು ಯಾವತ್ತೂ ಹೋಗಿರೋದಂತಹ ಜಾಗ. ಯಾಕಂದ್ರೆ ತಾರಸಿಯಲ್ಲಿ ಓಡಾಟ ಅಷ್ಟೊಂದು ನಡೆಸದ ಜಾಗ, ಸ್ವಲ್ಪ ಸ್ಲೋಪ್ ಎಲ್ಲ ಇದೆ, ಆದ್ರಿಂದ ಬೇಡ ಅಂತೇಳಿ ಬಿಟ್ಟ ಜಾಗ ಅಂತ ಹೇಳ್ಬೋದು. ಆದ್ರಿಂದ ಅಲ್ಲಿಗೆ ಹೂವಿನ ಪ್ರಾಮುಖ್ಯತೆ, ನನ್ನ ಅಗತ್ಯತೆ ನನ್ನನ್ನು ಹೂ ಬೆಳೆಸಲಿಕ್ಕೆ ಅಂತೇಳಿ ಕಾನ್ಸಂಟ್ರೇಟ್ ಮಾಡಿತು. ಹೂ ಬೆಳೆಸುವುದ್ರಿಂದ ಅದು ಜಾಗ ಬರೀ ಕಮ್ಮಿ ಇತ್ತು. ಖಾಲಿ ಒಂದು ಕಾರ್ ಒಂದು ಸ್ಕೂಟರ್ ನಿಂತರೆ ಮತ್ತೆ ನಮಗೆ ಒಳಗೆ ಹೋಗಿ ಹೊರಗೆ ಬರಲಿಕ್ಕೆ ದಾರಿ, ಮೇನ್ ಡೋರ್ ಮಾತ್ರ ಓಪನ್ ಇರ್ತದೆ. ಅಷ್ಟು ಜಾಗದಲ್ಲಿ ನಾನು ಅಡ್ಜಸ್ಟ್ ಮಾಡಲಿಕ್ಕೆ ಕಷ್ಟ ಆಗಿ ನಾನು ತಾರಸಿಗೆ ಕಾಲಿಟ್ಟೆ. ಅಂದ್ರೆ ಮೊದಲಿಗೆ ನೀವು ಕೆಳಗೆ ಮಣ್ಣಿನಲ್ಲೇ ನೆಲದಲ್ಲೇ ಪ್ರಯತ್ನ ಮಾಡಿದ್ರಿ, ಅದು ಆಗ್ಲಿಕ್ಕಿಲ್ಲ ಅಂತ ತಾರಸಿಗೆ. ಹೌದು, ಅದಕ್ಕೆ ಜಾಗ ಕಡಿಮೆ ಆಯ್ತು. ನಿಮಗೆ ಅದಕ್ಕೆ ಒಂದು ಪ್ರೇರಣೆ ಏನು, ಯಾರಾದ್ರೂ ಹೇಳಿದ್ರ ಹೇಗೆ? ಅದೇ ಪ್ರೇರಣೆ ನನ್ನ ಗಂಡನೇ ಅನ್ನಿಸ್ಬಹುದು ಅಷ್ಟೇ, ಹೇಳಬೇಕಷ್ಟೇ ನಾನು. ಯಾಕಂತೇಳಿದ್ರೆ ಹೂ ತಕೊಂಡ್ ಬಾ ಅಲ್ಲ, ಎಲ್ಲಾದರೂ ಮಾರ್ಟಿದ್ಯಾ ಅಂತ ನೋಡು, ತರಕಾರಿ ಮಾರ್ಟಿನಾಗ ಹೂ ಮಾರ್ಟಿದ್ಯಾ ಅಂತ ನೋಡು. ನಾವು ಬಾಂಬೆಯಲ್ಲಿದ್ದವರು ಅದರಿಂದ ಹೂ ಮಾರ್ಟಿರ್ಬೋದು ಅಂತ ಹೇಳಿಕೊಂಡು ನಾವು ನೆನೆಸಿದೆವು. ಇಲ್ಲಿ ಯಾರು ಮನೆಗೆ ಹೂ ಸಪ್ಲೈ ಮಾಡೋದೇ ಇಲ್ಲ. ಹೌದು, ಇಲ್ಲದಿದ್ರೆ ಬಾಗಿಲಿನಲ್ಲಿ, ಬಾಂಬೆ ಇಲ್ಲಾದರೆ ಬಾಗಿಲಲ್ಲಿ ಪೇಪರು ಹೇಗೆ ಬೀಳ್ತದೋ ಹಾಗೆ ಹೂವನ್ನು ಕೂಡ ಇಟ್ಟು ಹೋಗ್ತಾರೆ ದಿನ ಅಲ್ಲು. ಅದು ಸರಿ. ಆದ್ರಿಂದ ಈ ಹೂವಿನ ಒಂದು ಅವಶ್ಯಕತೆ ನಿಮಗೆ ತುಂಬಾ ಇತ್ತು. ತಾರಸಿ ಕೃಷಿಗೆ ಬೇರೆಯವರ ತೋಟದಿಂದ ನಾವು ತಕೊಂಡು ಬರ್ಲಿಕ್ಕೆ ಅಷ್ಟು ಸಮಾಧಾನ ಇಲ್ಲದೆ ಇದ್ದ, ಅಭ್ಯಾಸವೂ ಇಲ್ಲ, ಆದ್ರಿಂದ ನಾವು ಪರಿಚಯವೂ ಇರಲಿಲ್ಲ, ಆದ್ರಿಂದ ನಾವು ನಮ್ಮದೇ ತೋಟಕ್ಕೆ ಮಾಡಿದ್ರಿ. ಹೇಗೆ ಮಾಡಿದ್ರಿ ತಾರಸಿ ಕೃಷಿ ಮೊದಲಿಗೆ ಮಾಡಿದ್ದು? ಮೊದಲು ನಾನು ಹೇಳಿದಾಗೆ ಹೂವಿನ ಇದರಿಂದ ನಂದಿ ಬಟ್ಲು ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಆ ಥರದ ತುಂಬ ಹೂ ಆಗುವಂಥದ್ದನ್ನು ಬೆಳೆಸಲಿಕ್ಕೆ ಶುರು ಮಾಡಿದೆ. ಆದರೆ ನಂತರ ನನಗೆ ತರಕಾರಿಯಲ್ಲೂ ತುಂಬ ಕೆಮಿಕಲ್ ಕಾಣಿಸಿತ್ತು. ನಾವು ಶುದ್ಧವಾದಂಥ ತರಕಾರಿಯನ್ನು ತಿಂದು ಪೆರ್ನೆಯಲ್ಲಿರುವಾಗ ಶುದ್ಧವಾಗಿತ್ತು ತುಂಬ. ಅದನ್ನು ನೋಡಿ ನನಗೆ ಇಲ್ಲಿ ಬಂದಾಗ ತುಂಬ ಕಿರಿಕಿರಿ ಆಗಲಿಕ್ಕೆ ಶುರುವಾಯಿತು. ಕೆಮಿಕಲ್ ಯುಕ್ತ ತರಕಾರಿಯಿಂದ ಮೊದಲಿಗೆ ನಾನು ಹರುವೆ, ಬಸಳೆ, ತೊಂಡೆ ಇತ್ಯಾದಿಗಳನ್ನು ಬೆಳೆಸಲಿಕ್ಕೆ ಶುರು ಮಾಡಿದೆ. ಸರಿ, ನಿಮಗೆ ಈ ಥರ ಈ ಚಿಕ್ಕ ಚಿಕ್ಕ ಕುಂಡಗಳಲ್ಲಿ ಅಥವಾ ಇದರಲ್ಲಿ ತಾರಸಿಯಲ್ಲಿ ಬೆಳೆಸಬಹುದು ಅಂತ, ಅದಕ್ಕೆ ನಿಮಗೆ ಈ ಥರ ಹೇಗೆ ಮಾಡುವುದು ಅನ್ನೋದನ್ನು ಯಾರಾದರೂ ಹೇಳಿಕೊಟ್ರೆ ಅಥವಾ ನೀವಾಗಿಯೇ ಮಾಡಿದ್ರೆ? ಇಲ್ಲ, ಇದು ನನಗೆ ನನ್ನ ಮೊದಲಿನವರು ಮಾಡಿಕೊಂಡು ಬಂದದ್ದು ಮಾತ್ರ ಅಲ್ಲ, ನಾನು ಬಾಂಬೆಯಲ್ಲಿ ಸಹ ನನ್ನ ಸ್ನೇಹಿತರ ಜೊತೆಯಲ್ಲಿ ಮಾಡಿ, ಹಾಗೆ ಬ್ಯಾಚುಲರ್ ಲೈಫಲ್ಲಿರುವಾಗ ಬೆಂಗಳೂರಲ್ಲಿ ಕೆಲಸ ಮಾಡಿದ್ರಿಂದ ಹೀಗೆ ಎಲ್ಲ ಮನೆಗಳಲ್ಲೂ ನೋಡಿ ನನಗೆ ತಾರಸಿಯಲ್ಲೂ ಕೃಷಿ ಮಾಡ್ಬೋದು ಅನ್ನುವಂಥ ಐಡಿಯಾ ಇತ್ತು. ಅದನ್ನು ಯಾರು ಹೇಳಿಕೊಟ್ಟಿರಲಿಲ್ಲ. ಆಗ ನನಗೆ ಯಾರು ಹೆಚ್ಚಿನವರ ಪರಿಚಯನೂ ಇರಲಿಲ್ಲ ಮಂಗಳೂರಲ್ಲಿ. ಆಗ ನಾನು ಗೋಣಿಗಳಲ್ಲಿ ಶುರು ಮಾಡಿದೆ. ಹೇಗೆ ಅದು ಹೇಳಿ. ಈಗ ನಾನು ಹೇಳಿದಾಗೆ ನಾನು ಅಡಿಕೆ ಬೆಳೆಗಾರರ ಮಗಳು, ಆದ್ರಿಂದ ನನಗೆ ಧಾರಾಳವಾಗಿ ಅಡಿಕೆಯ ಸಿಪ್ಪೆ ಸಿಗ್ತಾ ಇತ್ತು. ಮತ್ತೆ ನನಗೆ ಹಿಂದಿನ ಅನುಭವ ಕೂಡ ಇತ್ತು. ಆದ್ರಿಂದ ನಾನೇನ್ ಮಾಡಿದೆ, ವಾಕಿಂಗ್ ಹೋಗ್ತಾ ಹೋಗ್ತಾ ಸೆಗಣಿಗಳು ಧಾರಾಳವಾಗಿ ಕಾಣ್ಲಿಕ್ಕೆ ಶುರುವಾಯ್ತು. ಮೊದಮೊದಲಿಗೆ ನನ್ನ ಗಂಡ ನನಗೆ ಬೈತಿದ್ರು, ದಾರಿಯಲ್ಲಿರುವ ಸೆಗಣಿಯನ್ನೆಲ್ಲ ಹೆಕ್ಕಿ ತಕೊಂಡ್ ಬರ್ಬೇಡ, ಕಸಗಳನ್ನೆಲ್ಲ ಹೆಕ್ಕಿ ತರಬೇಡ ಅಂತ. ಕಸ ಅಂತ ಹೇಳಿದ್ರೆ ಯಾವ್ದು ಗೊತ್ತುಂಟ, ತರಗೆಲೆ. ತರಗೆಲೆಯನ್ನು ತಕೊಂಡ್ ಬರ್ಬೇಡ ಮನೆಗೆ ಅಂತ ಹೇಳ್ತಿದ್ರು. ಆದ್ರೆ ನಿಧಾನಕ್ಕೆ ಬದನೆ ಸಾಂಬಾರ್ ಮಾಡಿ ಊಟ ಮಾಡುವಾಗ ಇದಿರುವ ಟೇಸ್ಟ್ ಉಂಟಲ್ಲ, ಮೊದ್ಲಿನ ಟೇಸ್ಟ್ ಅನ್ನು ಕಂಪೇರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಾವು ಊರಲ್ಲಿರುವಾಗ ಇದ್ದ ರುಚಿಯೇ ಬರ್ಲಿಕ್ಕೆ ಶುರುವಾಗಿದೆ ಈಗ ಅಂತ. ಆಗ ನನಗೆ ಮತ್ತಷ್ಟು ಅವರು ಸಪೋರ್ಟ್ ಮಾಡಿದ್ರು. ನಾವಿಬ್ರು ಹೋಗಿ ಸೆಗಣಿ ಆಮೇಲೆ ಗಂಜಲ, ಅದು ಅವರ ಓನರ್ ಮನೆಗೆ ಹೋಗಿ, ದನಗಳ ಓನರ್ನ ಮನೆಗೆ ಹೋಗಿ ನಾವು ಗಂಜಲವನ್ನು ತಕೊಂಡು ಬರಲಿಕ್ಕೆ ಶುರು ಮಾಡಿದೆವು. ಊರಿನಿಂದ ತೆಂಗಿನ ಸಿಪ್ಪೆ ಅಡಿಕೆ ಸಿಪ್ಪೆಯನ್ನು ತರಲಿಕ್ಕೆ ಶುರು ಮಾಡಿದೆವು. ಇದನ್ನೆಲ್ಲ ಮಿಶ್ರಣ ಮಾಡಿ ಕಿಚನ್ ವೇಸ್ಟನ್ನು ಮಾಡಿ ನಾನು ತಾರಸಿಯಲ್ಲಿ ಕೃಷಿ ಮುಂದೆ ಮುಂದೆ ಬೆಳೆಸ್ತಾ ಹೋದೆ. ಸರಿ, ಈಗ ಮೊದಲನೇದಾಗಿ ಒಂದು ತಾರಸಿ ಕೃಷಿ ಮಾಡುವುದಿದ್ರೆ ಅದು ಪಾಟ್ಗಳಲ್ಲಿ ಬೆಳೆಸುವುದಾ ಅಥವಾ ಬ್ಯಾಗ್ಗಳಲ್ಲಿ ಬೆಳೆಸುವುದಾ, ಹೇಗೆ ಅದು? ಅದು ನಿಜವಾಗಿ ಹೇಳಬೇಕಾದ್ರೆ ಪಾಟ್ಗಳಲ್ಲಿ ಬೆಳೆಸಿದರೆ ಒಳ್ಳೆಯದು. ಆದರೆ ನನಗೆ ಭಾರ ಆಗ್ಬೋದು ಅಂತೇಳಿ ನೆರೆಮನೆಯವರೆಲ್ಲರೂ ಹೆದರಿಸ್ತಾ ಇದ್ದದ್ರಿಂದ ನನಗೆ ಅದರ ತಾರಸಿಯಲ್ಲಿ ಎಷ್ಟು ಭಾರ ಹಾಕ್ಬೋದು ಅಂತೇಳುವ ಅಂದಾಜು ಇಲ್ಲದೇ ಇದ್ದ ಕಾರಣ ನಾನೇನು ಮಾಡಿದೆ, ಫಸ್ಟಿಗೆ ನಾನು ಹಗುರವಾಗಿರುವಂತಹ ಐಟಮ್ಗಳನ್ನೇ ತಗೊಂಡೆ. ಗೋಣಿಚೀಲ, ಅಕ್ಕಿ ಗೋಣಿಚೀಲವನ್ನು ತುಂಬಿಸಿ ನಾನು ಶುರು ಮಾಡಿದೆ. ಅದರಲ್ಲಿ ಕ್ರಮ ಪ್ರಕಾರವಾಗಿ ಅಡಿಕೆ ಸಿಪ್ಪೆ, ಕಾಯಿ ಸಿಪ್ಪೆ ಮತ್ತು ಕಿಚನ್ ವೇಸ್ಟು ಇತ್ಯಾದಿಗಳನ್ನು ಹಾಕಿ ಸೆಗಣಿಯನ್ನು ತರಗೆಲೆಯನ್ನು ತುಂಬಿಸಿ ಆಮೇಲೆ ಸ್ವಲ್ಪ ಮೇಲಿನಿಂದ ಮಧ್ಯ ಮಧ್ಯದಲ್ಲಿ ಮಣ್ಣನ್ನು ಹಾಕಿ ಇದರಲ್ಲಿ ನಮಗೆ ಎರೆಹುಳಗಳ ಪ್ರಮಾಣ ಜಾಸ್ತಿ ಆಗಲಿಕ್ಕೆ ಶುರುವಾಯಿತು. ಆಗ ಸಂತೋಷಗೊಂಡ ನಾನೇ ಅದನ್ನು ಮುಂದುವರಿಸಿದೆ. ಆದರೆ ಒಂದು ಸ್ವಲ್ಪ ದಿವಸ ಕಳೆದ ಮೇಲೆ ಮುಂದುವರಿತಾ ನನಗೆ ಒಂದು ದಿವಸ ಫ್ರೂಟ್ ಸ್ಟಾಲ್ನಿಂದ ತುಂಬ ಫ್ರೂಟ್ ಬಾಸ್ಕೆಟ್ ಉಂಟಲ್ಲ ಅದನ್ನು ಬಿಸಾಡೋದು ಕಂಡಿತು ನನಗೆ. ಅದನ್ನು ಹೆಕ್ಕಿ ತಂದೆ. ಆದರೆ ನನ್ನ ಮಗ ಏನು ಹೇಳಿದ, ಅಮ್ಮ ಧರ್ಮಕ್ಕೆ ಯಾರ ಹತ್ರವೂ ತಕೊಂಡು ಬರಬೇಡ, ಏನಾದರೂ ಕೈಗೆ ಕಿಂಚಿತ್ ಇಟ್ಟು ತಕೊಂಡು ಬಾ ಅಂತ ಹೇಳಿದ. ಅವರು ಧರ್ಮಕ್ಕೆ ಕೊಡ್ತಾರೆ ಇರ್ಬೋದು, ಆದರೆ ನೀನು ನಿನ್ನ ಖುಷಿದು ಕೊಡು ಅಂತ ಹೇಳಿದ. ಆಗ ನಾನೇನು ಮಾಡಿದೆ, 10 ಪಾಟಿಗೆ 500 ರೂಪಾಯಿ ಕೈ ಲೆಕ್ಕದಲ್ಲಿ ಅಲ್ಲ, ಒಂದು 500 ರೂಪಾಯಿ ಕೊಟ್ಟೆ. ಈ ಪಾಟ್ಗಳನ್ನೆಲ್ಲ ತಕೊಂಡು ಬಂದೆ. ನಂತರ ಈಗ ನನಗೆ ಅವರು ಕರೆದು ಹೇಳ್ತಾ ಇದ್ದಾರೆ, ಪಾಟ್ ರೆಡಿ ಆಗಿದೆ, ಎಲ್ಲ ಕ್ರ್ಯಾಕ್ ಆಗಿರುವಂಥ ಪಾಟ್ಗಳು ಅಂತ. ಆದರೆ ಈಗ ನನ್ನ ಹತ್ರ ಒಂದು 25-30 ಉಂಟು. ಬಿಸಿಲು ಬೀಳುವ ಜಾಗದಲ್ಲಿ ಫ್ರೂಟ್ ಬಾಸ್ಕೆಟ್ಗಳನ್ನೇ ಇಡ್ತಾ ಇದ್ದೇನೆ, ಯಾಕಂತ ಹೇಳಿದ್ರೆ ಅದು ತುಂಬ ಸಮಯ ಉಳಿತದೆ ಅಂತ. ಈಗ ಈ ತಾರಸಿ ಕೃಷಿಯಲ್ಲಿ ಬಿಸಿಲು ಬೇಕೇ ಬೇಕೋ ಹೇಗೆ? ತಾರಸಿ ಕೃಷಿಯಲ್ಲಿ ಬಿಸಿಲು ಬೇಕಾ ಅಂತ ಅಲ್ಲ, ಗಿಡಗಳಿಗೆ ಬಿಸಿಲು ಬೇಕಾ ಅಂತ ಹೇಳುದು ಇರುದು. ಹೌದು, ಈ ಗಿಡಗಳು ಯಾವ ಗಿಡಗಳಿಗೆ ಎಷ್ಟು ಬಿಸಿಲು ಅಂತ ಹೇಳುದು ಉಂಟು. ತೊಂಡೆಗೆ ತುಂಬಾ ಜಾಸ್ತಿ ಬಿಸಿಲು ಬೇಕು, ಎಷ್ಟು ಬಿಸಿಲು ಬಿದ್ದರೂ ಆಗ್ಬೋದು. ಆದರೆ ಬುಡಕ್ಕೆ ಅದು ಬಿಸಿಲು ಬೇಕಂತಲೇ ಇಲ್ವೇ ಇಲ್ಲ. ಆಗ ನಾವೇನು ಮಾಡ್ಬೋದು, ಕೆಳಗೆ ಬಳ್ಳಿಯನ್ನು ನೆಟ್ಟು ಮೇಲೆಗೆ ಎರಡನೇ ಮಾಳಿಗೆಗೆ ಕಳಿಸ್ಬೋದು ಅಂತೇಳಿ ಅಂದಾಜು ಮಾಡಿದೆ. ಡೇ ಅಂಡ್ ನೈಟ್ ಇದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ನಾನು ಮೇಲೆಗೆ ಕಳಿಸಿದೆ ಅದನ್ನು, ಎರಡನೇ ಮಾಳಿಗೆಗೆ ಮೇಲೆಗೆ ಟೆರೆಸಿಗೆ ಕಳಿಸಿದೆ. ಅಲ್ಲಿ ನನಗೆ ಧಾರಾಳವಾಗಿ ವಾರಕ್ಕಾಗುವಷ್ಟೇ ಅದನ್ನು, ಉಳಿದದನ್ನು ಕಟ್ ಮಾಡಿ ತೆಗಿತೇನೆ ನಾನು, ಯಾಕಂತೇಳಿದರೆ ಬೇರೆದನ್ನು ಬೆಳೆಸಲಿಕ್ಕೆ ಜಾಗ ಕಮ್ಮಿ ಆದ್ದರಿಂದ ಬೇರೆದನ್ನು ಬೆಳೆಸಲಿಕ್ಕೆ ಜಾಗವನ್ನು ಇಟ್ಕೊಳ್ತೇನೆ. ಬಳ್ಳಿ ಬೆಳೀತಾ ಬೆಳೀತಾ ನಾವು ಕಟ್ ಮಾಡ್ತಾ ಟ್ರಿಮ್ ಮಾಡ್ತಾ ಇದ್ದರೆ ಅದು ಹೊಸತು ಚಿಗುರು ಬಂದು ಧಾರಾಳವಾಗಿ ಬೇಕಾದಷ್ಟು ವರ್ಷ ಇಡೀ ತೊಂಡೆ ಸಿಗ್ತದೆ. ಈಗ ಈ ಬಿಸಿಲು ಇಲ್ಲದೆ ಬೆಳೆಯುವಂಥ ಗಿಡಗಳುಂಟಾ? ಉಂಟು ಉಂಟು, ಬಿಸಿಲು ಇಲ್ಲದೆ ಬೀಳುವ ಗಿಡಗಳಂತ ಹೇಳಿದ್ರೆ ಸ್ವಲ್ಪ 1 ಗಂಟೆ 1/2 ಗಂಟೆ ಬಿಸಿಲಿದ್ರು ಸಾಕು ಅಂತ ಹೇಳುವಂತ ಗಿಡಗಳು ಉಂಟು. ಯಾವುದಂದ್ರೆ ಈಗ ಕೆಸುವಿನ ಗಡ್ಡೆ, ಒಂದು 2 ಗಂಟೆ ಬಿದ್ರೆ ಏನು ಆಗುದಿಲ್ಲ ನೋಡಿ. ನೀವು ಊರಲ್ಲೆಲ್ಲ ತೋಟದಲ್ಲಿ ನಾನು ಗಮನಿಸ್ಲಿಕ್ಕೆ ಶುರು ಮಾಡಿದೆ ಅದನ್ನು ಕೂಡ, ಯಾಕಂತ ಹೇಳಿದ್ರೆ ನನಗೆ ಬಿಸಿಲಿನ ಅಂಶ ತುಂಬಾ ಕಡಿಮೆ. ನನ್ನದು 2 ಮಾಳಿಗೆ 1 ಅಂದ್ರೆ 1+1 ಮನೆ ಆದ್ರೂ ನನ್ನ ಅಕ್ಕಪಕ್ಕದಲ್ಲಿ ಅದಕ್ಕಿಂತ ಎತ್ತರದ ಕಟ್ಟಡಗಳು ಇದ್ದದ್ರಿಂದ ನನಗೆ ಬಿಸಿಲು ಕಡಿಮೆ ಆಗ್ಲಿಕ್ಕೆ ಶುರುವಾಯಿತು. ಪೇಟೆಯಲ್ಲಿ ಅದೊಂದು ದೊಡ್ಡ ತಾಪತ್ರಯ. ಆಗ ನಾನೇನು ಮಾಡಿದೆ, ಬಿಸಿಲು ಯಾವುದಕ್ಕೆ ಕಡಿಮೆ ಸಾಕು ಅಂತೇಳಿ ನೋಡಿದೆ. ಊರಲ್ಲೆಲ್ಲ ನೀವು ನೋಡಿರ್ಬೋದು ಶುಂಠಿ ಕೇನೆ ಇತ್ಯಾದಿ ಗಿಡಗಳನ್ನು ಅಂದರೆ ಗಡ್ಡೆ ಗಿಡಗಳನ್ನು ಬೆಳೆಸುವಾಗ ಅವರು ಎಲ್ಲ ಬೆಳೆಸ್ತಾ ಇರೋದು ಒಂದು ಎಲ್ಲಿಯಾದರೂ ಒಂದು ಮೂಲೆಯಲ್ಲಿ ಬೆಳೆಸ್ತಾರೆ. ಅದಕ್ಕೆ ಸ್ವಲ್ಪ ಕಡಿಮೆ ಬಿಸಿಲಿದ್ರೂ ಸಾಕಾಗ್ತದೆ. ಬಿಸಿಲು ನಿಜವಾಗಿಯೂ 6 ಗಂಟೆ ಬಿಟ್ಟರೆ ಏನು ಆಗುವುದಿಲ್ಲ, ಆದರೆ ಕಡಿಮೆ ಬಿಸಿಲಿದ್ರೂ ಸಾಕಾಗ್ತದೆ. ನಾನೇನು ಮಾಡಿದೆ, ಇಂಥ ಗಡ್ಡೆಗಳನ್ನು ಅಂದರೆ ಶುಂಠಿಗಳಲ್ಲಿ ನನ್ನ ಹತ್ರ 5-6 ಟೈಪಿನ ಶುಂಠಿ ಉಂಟು. ಅರಸಿನದಲ್ಲೂ ಒಂದು 3-4 ಟೈಪಿನ ಅರಸಿನ ಉಂಟು. ಆಮೇಲೆ ಕೂವೆ, ಆಮೇಲೆ ಕೇನೆ. ಸಾಮಾನ್ಯ ಡಿಸೆಂಬರ್ನಿಂದ ಹಿಡಿದು ಮೇ ತಿಂಗಳವರೆಗೆ ನನಗೆ ಧಾರಾಳವಾಗಿ ಕೇನೆಗಡ್ಡೆ ವಾರಕ್ಕೆ ಒಂದರ ಹಾಗೆ ಸಿಗ್ತಾನೇ ಇರ್ತದೆ. ಈಗ ಪ್ರತಿ ಪಾಟಲ್ಲೂ ಅಥವಾ ಪ್ರತಿ ಗೋಣಿಯಲ್ಲೂ ಒಂದು ಕೇನೆಗಡ್ಡೆ ಇಟ್ಟಿರ್ತೇನೆ, ಸುವರ್ಣಗಡ್ಡೆ. ಈಗ ಇದಕ್ಕೆ ಪ್ರಾಣಿಗಳ ಹಾವಳಿ ಇಲ್ವಾ? ಅಯ್ಯೋ ಉಂಟಲ್ಲ, ತುಂಬಾ ಪ್ರಾಣಿಗಳ ಹಾವಳಿ ಉಂಟು. ಯಾವುದೆಲ್ಲ ಪ್ರಾಣಿಗಳಂತೇಳಿದ್ರೆ ಬೆರು ಅಂತ ಹೇಳ್ತೀರಲ್ಲ, ಹೌದು, ಆ ಬೆರು ನಮ್ಮ ಪಕ್ಕದ ಮನೆಯಲ್ಲಿ ಜೀಗುಜ್ಜೆ ತುಂಬಾ ಬೆಳೀತದೆ. ಅದು ಆಗುವ ಸಮಯದಲ್ಲಿ ನಮಗೆ ಪ್ರಾಣಿಗಳ ಹಾವಳಿ ಅಷ್ಟೊಂದಿಲ್ಲ, ಇಲ್ಲದಿದ್ರೆ ಅದು ಪೂರ್ತಿ ಬರುದು ನಮ್ಮಲ್ಲಿಗೆ. ನಾನೇನ್ ಮಾಡ್ತೇನೆ, ಬೆರುವಿಗೆ ಒಂದು ಅಷ್ಟಂಶ ಬಿಟ್ಟು ಬಿಡ್ತೇನೆ, ಅದು ಅಷ್ಟೇ ತಿನ್ನುದು, ಅದರಿಂದ ಜಾಸ್ತಿ ತಿನ್ನುವುದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಏನಾದರೂ ಮಾಡಿದರೆ ಅದನ್ನು ಅದಕ್ಕೊಂದು ಸ್ವಲ್ಪ ಒಂದು ಬದಿಯಲ್ಲಿ ಅನ್ನ ಹಾಕಿ ಇಟ್ಟರು ಅದನ್ನು ತಿಂದು ಹೋಗ್ತದೆ. ಹಾಗೆ ಬೆರುವಿನ ಹಾವಳಿ ತುಂಬ ಉಂಟು. ಮತ್ತೆ ಅದಲ್ಲದೆ ಪ್ರಾಣಿಗಳ ಹಾವಳಿ ಅಂತ ಹೇಳಿದ್ರೆ ಇಲಿ, ಆಮೇಲೆ ಚಿಕ್ಕಿಲಿ ಅಂತ ಹೇಳ್ತಾರೆ, ಚಿಕ್ಕಿಲಿಯ ಸಮಸ್ಯೆ ಉಂಟು. ಆಮೇಲೆ ದೊಡ್ಡ ದೊಡ್ಡ ಮೌಸ್ ಅಂತ ಹೇಳ್ತಾರಲ್ಲ, ದೊಡ್ಡ ದೊಡ್ಡ ಸೈಜಿನ ಹೆಗ್ಗಣಗಳು, ಅದು ತುಂಬಾ ಉಂಟು ಇಲ್ಲಿ. ಅದನ್ನು ನಾವು ಊರಲ್ಲಿ ಯಾವತ್ತೂ ನೋಡಿರ್ಲಿಲ್ಲ, ಅದು ಉಂಟು. ಆಮೇಲೆ ಹಣ್ಣಿಗೆ ಹಣ್ಣಂತ ಹೇಳಿದ್ರೆ ನನ್ನ ಹತ್ರ ಕೆಲವು ಹಣ್ಣಿನ ಗಿಡಗಳು ಉಂಟು. ಈ ಹಣ್ಣಿನ ಗಿಡಗಳಿಗೆಲ್ಲ ಮುಂಗುಸಿದು ಮತ್ತು ಇದರ ಸಮಸ್ಯೆಗಳು ಉಂಟು. ಯಾವ್ದಂತ ಹೇಳಿದ್ರೆ ಅಳಿಲಿದು ಸಮಸ್ಯೆ ಉಂಟು, ಅದು ತುಂಬಾ ಉಪದ್ರ ಮಾಡ್ತದೆ. ಆದ್ರೆ ಅದು ಉಪದ್ರ ಅಂತಲ್ಲ, ಅದು ನಮ್ಮ ಪಾರ್ಟ್ ಆಫ್ ಅವರ್ ಲೈಫ್ ಅಂತ ಹೇಳಿದಾಗ ಅದಕ್ಕೆ ಒಂದು ಪಾರ್ಟ್ ಬಿಟ್ಬಿಟ್ರೆ ಆಮೇಲೆ ಅದು ಏನ್ ಮಾಡುದಿಲ್ಲ, ಅದು ದಿನನಿತ್ಯ ತಿಂತದೆ. ಹಾಗೆ ಬೆಕ್ಕಿನ ಸಮಸ್ಯೆ ಕೂಡ ಉಂಟು ಧಾರಾಳವಾಗಿ, ಅಲ್ಲಿ ಇಲ್ಲಿ ಸೊಪ್ಪಿನ ಮೇಲೆ ಎಲ್ಲ ಬೆಕ್ಕುಗಳು ಮೂತ್ರ ಮಾಡಿ ಹೋಗುವಂತದ್ದು ಉಂಟು. ಆದ್ರೆ ಯಾವತ್ತೂ ಓಡಿಸುವುದಿಲ್ಲ ನಾವು, ಯಾಕಂತ ಹೇಳಿದ್ರೆ ಅದು ಅದ್ರ ನಮ್ಮ ಈ ಭೂಮಿಯಲ್ಲಿ ಎಲ್ಲರೊಟ್ಟಿಗೂ ಶೇರ್ ಮಾಡಿ ಬದುಕುವಂತ ಒಂದು ಹವ್ಯಾಸ ನಾವು ಬೆಳೆಸ್ಕೊಳ್ಬೇಕಾದ್ರಿಂದ ನಾವು ಓಡಿಸುವುದಿಲ್ಲ, ಇರ್ತದೆ ಅದು. ನೀವು ತಾರಸಿ ಕೃಷಿ ಮಾಡುವಾಗ ಈ ಮೊದಲಿಗೆ ನೀವು ಹೇಳಿದ್ರಿ ಈ ಸೆಗಣಿ ಮತ್ತು ಗಂಜಲವನ್ನ ಮತ್ತೆ ಈ ಅಡಿಕೆ ಸಿಪ್ಪೆ ಅಥವಾ ತೆಂಗಿನ ನಾರು ಇದನ್ನೆಲ್ಲ ಮಾಡಿ ತರಗೆಲೆ ಹಾಕಿ, ಹತ್ತಿರದ ಪಾರ್ಕಿನಿಂದ ನಾನೀಗ ತರಗೆಲೆ ತಕೊಂಡು ಬರ್ತೇನೆ, ಬರ್ತೀರಿ, ಅದನ್ನೆಲ್ಲ ಮಾಡ್ತೀರಿ. ಅದು ಸ್ವಲ್ಪ ಬೆಳೀತಿದ್ದಾಗೆ ಅದಕ್ಕೆ ಗೊಬ್ಬರ ಕೊಡಬೇಕಾಗಿ ಬರುವುದಿಲ್ಲ? ಅದೇ ಸೆಗಣಿ ಕೊಡ್ತೇವಲ್ಲ ನಾವು, ಆಮೇಲೆ ಸಾಕಾಗ್ತದೆ. ನಾನು ಕೂಡ ನೆನೆಸಿದ್ದು ಊರಲ್ಲಿ ನಾವು ಸೆಗಣಿ ಎಲ್ಲ ತುಂಬಾ ಹಾಕ್ತೇವಲ್ಲ, ಹಾಕ್ತಿದ್ದೆ ನಾನು. ಆಮೇಲೆ ಉಳಿದ ಇದೇನು ಹಾಕ್ತಿರ್ಲಿಲ್ಲ, ಸೆಗಣಿ ಗೊಬ್ಬರವನ್ನು ಹಟ್ಟಿಯಿಂದ ತಂದು ಹಾಕ್ತಿದ್ದೆ. ಆಗ ನಾನು ನೆನೆಸಿದೆ ಇಲ್ಲಿ ಅದಕ್ಕೆಲ್ಲ ಪ್ರಾಬ್ಲಮ್ ಆಗ್ಬೋದು ಅಂತ, ಆದರೆ ಅದು ಆಗಲಿಲ್ಲ ನನಗೆ. ಯಾಕಂತ ಹೇಳಿದ್ರೆ ಕಿಚನ್ ವೇಸ್ಟ್ ಇದೆಯಲ್ಲ, ಕಿಚನ್ ವೇಸ್ಟು ಅದಕ್ಕೆ ಸ್ವಲ್ಪ ಸುಣ್ಣವೂ ಹಾಕಲಿಕ್ಕೆ ನಾನು ಸಾಮಾನ್ಯ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸ್ವಲ್ಪ ಸುಣ್ಣ ಕೊಡ್ತೇನೆ. ಅದರಿಂದ ಮತ್ತೆ ಆಗಾಗ ಸುಣ್ಣ ಕೊಡುವ ಅಭ್ಯಾಸ ಅಂತೂ ನಾನು ಇಟ್ಕೊಳ್ಳೇ ಇಲ್ಲ. ಆದರೆ ನಾನೇನು ಮಾಡ್ತೇನೆ ಅಂತೇಳಿದ್ರೆ ಈ ಅಕ್ಕಿ ತೊಳೆದ ನೀರು, ಆಮೇಲೆ ಉದ್ದು ತೊಳೆದ ನೀರು, ಅಂದರೆ ದೋಸೆ ಹಿಟ್ಟಿಗೆ ನಾವು ಉದ್ದು ನೆನೆ ಹಾಕ್ತೇವಲ್ಲ, ಉದ್ದು ತೊಳೆದ ನೀರು, ಇಲ್ಲದಿದ್ರೆ ಮೊಳಕೆ ಕಟ್ಟುವ ಕಾಳಿನ ನೀರು, ನೆನೆಸಿದ ನೀರುಗಳನ್ನು ಅದನ್ನು ಸ್ಪ್ರೇ ಮಾಡ್ತೇನೆ ಎಲೆಗಳಿಗೆ. ಇದೆಲ್ಲ ನಾನು ಇಲ್ಲಿ ಬಂದ ಮೇಲೆ ಕಲ್ತಿದ್ದೆ. ಈಗ ನಮಗೆ ಊರಲ್ಲಿ ನಾವೇನು ಮಾಡ್ತಿದ್ದೇವೆ ಅಂತೇಳಿದ್ರೆ ನಾವು ಹಟ್ಟಿಗೊಬ್ಬರವನ್ನೇ ಕೊಡ್ತಿದ್ದೆವು, ಆಮೇಲೆ ಅಲ್ಲಿ ಧಾರಾಳವಾಗಿತ್ತು ಹಟ್ಟಿಗೊಬ್ಬರ, ಅದಕ್ಕೇನು ತೊಂದರೆ ಇರಲಿಲ್ಲ, ನಾನು ದನ ಸಾಕ್ತಿದ್ದೆ ಹಾಗಾಗಿ ನನಗೆ ಅದರ ಪ್ರಾಬ್ಲಮ್ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ನನಗೆ ಅದೆಲ್ಲ ಪ್ರಾಬ್ಲಮ್ ಸ್ವಲ್ಪ ಕಂಟ್ರೋಲ್ ಆಯ್ತಲ್ಲ. ಆಗ ನಾನೇನು ಮಾಡಿದೆ, ರಾಕ್ ಫಾಸ್ಫೇಟ್ ಕೊಡಬೇಕು, ಯೂರಿಯಾ ಕೊಡಬೇಕು, ಪೊಟ್ಯಾಶ್ ಕೊಡಬೇಕು, ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡಬೇಕು, ಇದನ್ನೆಲ್ಲ ಹೇಗೆ ಕೊಡೋದಪ್ಪ ಅಂಥೇಳಿ ನಾನು ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದೆ. ಮತ್ತು ಹಲವಾರು ವಿಜ್ಞಾನಿಗಳೆಲ್ಲ ಇಲ್ಲಿ ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತಾರಲ್ಲ. ಮೊದಲಿಗೆ ನಾನು ಹೇಳಬೇಕಾದ್ರೆ ಆವಾಗ ನಾನು ಅದನ್ನೆಲ್ಲ ಕಲಿಸಿದ್ದು ನನಗೆ ಸಾವಯವ ಕೃಷಿಕ ಗ್ರಾಹಕ ಬಳಗ, ಅದು ಅವರನ್ನು ನಾನು ಸದಾ ಸ್ಮರಿಸಲೇಬೇಕು. ಇದು ಇಂಥದನ್ನೆಲ್ಲ ನನಗೆ ಕಲಿಸಿಕೊಟ್ಟದ್ದವರು. ತಾರಸಿಯಲ್ಲಿ ವೈವಿಧ್ಯಮಯವಾಗಿ ಇರುವಂಥದ್ದನ್ನು ಏನೂ ಇಲ್ಲದೆ ಸಾವಯವ ಅಂತ ಹೇಳಿದ್ರೆ ಏನೂ ಇಲ್ಲದೆ ಮಾಡಲಿಕ್ಕೆ, ಶೂನ್ಯದಿಂದ ಮಾಡಲಿಕ್ಕೆ ಅಂತೇಳಿದ್ರೆ ಹೇಗೆ ಅಂತ. ಶೂನ್ಯ ಅಂದರೆ ನಾವು ಬೆಳೆಸುವಂಥ ತರಕಾರಿಯನ್ನು ನಾವು ಉಪಯೋಗಿಸಿ ವೇಸ್ಟ್ ಮಾಡುವಂತಹ ಯಾವುದೇ ಒಂದು ನೀರಿನಿಂದ ಬೆಳೆಸ್ಬೋದು ಅಂತ ಹೇಳೋದನ್ನು ಕಲಿಸಿಕೊಟ್ರು ನನಗೆ ಸಾವಯವ ಕೃಷಿಕ ಗ್ರಾಹಕ ಬಳಗದವರೇ. ಅವರು ತುಂಬ ಜನರನ್ನು ಕರೆಸ್ತಾ ಇದ್ರು, ಅಲ್ಲಿ ನಾನು ಕಲಿತೆ ತುಂಬ ಇಂಥದ್ದನ್ನು. ಹೌದು. ಇದಕ್ಕೆ ಕೀಟಗಳ ಬಾಧೆ ಎಂಬಂತಹ ರೋಗಗಳು ತುಂಬ ಇರ್ತದೆ. ಮೊದಲಿಗೆ ನಾನು ಸೋತೋಗಿದ್ದೇನೆ, ಆದರೆ ನಿಧಾನಕ್ಕೆ ನನಗೆ ಒಂದು ಅಭ್ಯಾಸ ಆಯಿತು ನೀರಿನಿಂದ ಕೀಟಬಾಧೆಯನ್ನು ಕಂಟ್ರೋಲ್ ಮಾಡ್ಬೋದು ಅಂತ. ನಾವು ಎಷ್ಟೋ ಜನ ಕೆಮಿಕಲನ್ನು ಸ್ಪ್ರೇ ಮಾಡ್ತೇವೆ, ಕೆಮಿಕಲ್ ಸ್ಪ್ರೇ ಮಾಡಿ ಮಾಡಿ ಎರಡು ದಿವಸಕ್ಕೊಂದು ಸಲ ಕೆಮಿಕಲನ್ನು ಸ್ಪ್ರೇ ಮಾಡ್ತೇವೆ. ಅದರ ಬದಲು ನಾವು ಜೆಟ್ ಫೋರ್ಸಲ್ಲಿ ಈ ಪ್ಯೂರ್ ನೀರನ್ನು, ಶುದ್ಧವಾದ ನೀರನ್ನು ನಾವು ಎಲೆಗಳ ಮೇಲೆ ಮತ್ತು ಕೆಳಗೆ ಬಿಡ್ತಾ ಇದ್ದರೆ ಯಾವತ್ತಿಗೂ ಕೀಟಬಾಧೆ ಬರುವುದೇ ಇಲ್ಲ. ಯಾಕಂತೇಳಿದರೆ ಡಿಸ್ಟರ್ಬ್ ಇರುವ ಜಾಗದಲ್ಲಿ ಹೇಗೆ ನಾವು ವಾಸ ಮಾಡಲಿಕ್ಕೆ ಇಷ್ಟಪಡೋದಿಲ್ವೋ ಹಾಗೆ ಕೀಟಗಳು ಕೂಡ ವಾಸ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ, ತನ್ನ ಸಂತಾನ ವೃದ್ಧಿ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅವುಗಳಿಗೂ ಶಾಂತವಾದ ಜಾಗವೇ ಬೇಕು. ನಾವು ದಿನ ಹೋಗಿ ನೋಡೋದು, ಎರಡು ದಿವಸಕ್ಕೊಂದ್ಸಲ ನೀರನ್ನು ಜೆಟ್ ಸ್ಪ್ರೇ ಮಾಡೋದು ಮಾಡಿದರೆ ಅದು ಯಾವತ್ತೂ ತನ್ನ ಸಂತಾನ ವೃದ್ಧಿ ಇಲ್ಲಿ ಆಗುವುದಿಲ್ಲ ಅಂತೇಳಿ ಅದಕ್ಕೂ ಕೂಡ ಸೆನ್ಸ್ ಆಗ್ತದೆ. ಅದು ಖಾಲಿ ವಿಸಿಟರ್ ಆಗಿ ಬರ್ತದೆ, ಅದು ಈಗ ಪತಂಗಗಳಾಗಲಿ ಹಕ್ಕಿಗಳಾಗಲಿ ಎಲ್ಲವೂ ಬರ್ತವೆ, ಹಕ್ಕಿ ಗೂಡು ಕಟ್ತವೆ. ಆದರೆ ಪತಂಗಗಳು ಮೊಟ್ಟೆ ಇಡಲಿಕ್ಕೆ ಎಲೆಯ ಅಡಿಯನ್ನೇ ಆಶ್ರಯ ಪಡ್ತದೆ. ಇದು ಎರಡು ದಿವಸಕ್ಕೊಂದ್ಸಲ ನಾವು ಜೋರಾಗಿ ನೀರು ಹಾಕಿ ಅದನ್ನು ವಾಶ್ ಮಾಡುವ ಕಾರಣ ಅದು ಯಾವತ್ತೂ ಕೂಡ ಇಲ್ಲಿ ಯೋಗ್ಯವಾದ ಜಾಗ ಅಲ್ಲ ಅಂತ ಹೇಳ್ತದೆ, ಬೇರೆ ಕಡೆಗೆ ಹೋಗಿ ತನ್ನ ಸಂತಾನ ವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಇಲ್ಲಂತೂ ಉಪದ್ರವ ಮಾಡೋದಿಲ್ಲ. ಈಗ ಮೊದಲು ನನಗೆ ತುಂಬ ಇತ್ತು, ಆಗ ನಾನು ತುಂಬ ಪ್ರಯತ್ನ ಮಾಡಿದ್ದೆ, ಬೇರೆ ಬೇರೆ ವೈವಿಧ್ಯಮಯವಾಗಿ ಪ್ರಯತ್ನ ಮಾಡಿದೆ, ಅದರಲ್ಲೆಲ್ಲ ಸೋತು. ನಾನೀಗ ಖಾಲಿ ನೀರನ್ನೇ ಉಪಯೋಗಿಸೋದು. ಅಷ್ಟೇ, ನೀರಿನಲ್ಲಿ ಅದು ಪರಿಶುದ್ಧವಾಗಿರ್ತದೆ, ಎಲೆ ಕೂಡ ಹೊಳಿತಾ ಇರ್ತದೆ, ನಗ್ನಗ್ತಾ ನಳನಳಿಸ್ತಾ ಇರ್ತದೆ. ಸರಿ, ಈಗ ನೀವು ಯಾವ್ಯಾವ ಥರದ ಗಿಡ ತರಕಾರಿ ಅಥವಾ ಹಣ್ಣುಗಳನ್ನೆಲ್ಲ ಬೆಳೆಸಿದ್ದೀರಿ? ನಾನು ಮೊದಲಿಗೆ ಹೇಳಿದಾಗೆ ತೊಂಡೆ, ಬಸಳೆ, ಬೆಂಡೆ, ಬದನೆ, ಅಲಸಂಡೆ ಇತ್ಯಾದಿಗಳನ್ನು ಬೆಳೆಸಿದೆ. ಆಮೇಲೆ ಕಾಲದ ಈಗ ಸಾವಯವ ಕೃಷಿಕ ಗ್ರಾಹಕ ಬಳಗದವರು ನನಗೆ ಟ್ರೈನಿಂಗ್ ಕೊಟ್ಟರು ಯಾವ ಕಾಲದಲ್ಲಿ ಯಾವ ತರಕಾರಿಯನ್ನು ಬೆಳೆಸ್ಬೋದು ಅಂತ. ಈ ಪ್ರಕಾರವಾಗಿ ನಾನು ಬೆಳೆಸ್ತಾ ಹೋದೆ, ಇದನ್ನೆಲ್ಲ ಕಾಲಕಾಲಕ್ಕೆ ಸರಿಯಾಗಿ ಬೆಳೆಸ್ತಾ ಹೋದೆ. ಅವರದ್ದೊಂದು ಕೋಷ್ಟಕ ಅಂತೇಳಿದೆ, ಆ ಕೋಷ್ಟಕವನ್ನು ನೋಡಿ ಬೆಳೆಸಲಿಕ್ಕೆ ಶುರು ಮಾಡಿದೆ. ಅದರ ಮೊದಲು ನನ್ನ ಅಮ್ಮ ಕೂಡ ಹೇಳ್ತಾ ಇದ್ರು ನನಗೆ ಈ ಕಾಲದಲ್ಲಿ ಇಂಥದ್ದು ಬೆಳೆಸಿದರೆ ಒಳ್ಳೆ ಫಸಲು ಬರ್ತದೆ ಅಂತ. ಅದನ್ನು ಇದನ್ನು ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ ಸೇಮ್ ಇರ್ತದೆ. ಹಾಗೆ ಅದನ್ನೆಲ್ಲ ಬೆಳೆಸ್ತಾ ಇಂಥ ಕಾಲದಲ್ಲಿ ಇಂಥದ್ದನ್ನು ಬೆಳೆಸ್ತಾ ಹೋದರೆ ಒಳ್ಳೇದಾಗ್ತದೆ ಅಂತ ಆ ಪ್ರಕಾರ ಬೆಳೆಸ್ತಾ ಹೋಗಿ. ಈಗ ನೀವು ಹೊಸದಾಗಿ ಈ ಏನಾದರೂ ಕೂಡ ಕೃಷಿ? ಹೌದು, ನನ್ನ ತೋಟದಲ್ಲಿ ಈಗ ಹಾಗಲ ಮತ್ತೆ ಚಪ್ಪರ ತುಂಬ ಮೂರೂ ಕಾಲದಲ್ಲೂ ಅಂದ್ರೆ ಎಲ್ಲಾ ಕಾಲದಲ್ಲೂ ಬೆಳೆಸುವಂತಹ ಕಾನಕಲ್ಲಟೆ ಇದೆ. ಆಮೇಲೆ ಬಳ್ಳಿ ಬಟಾಟೆಯನ್ನು ಬೆಳೆಸಿದ್ದೇನೆ, ಅದರ ಸೀಸನ್ ಆಯ್ತು. ಈಗ ಕಾನಕಲ್ಲಟೆ ಈಗಲೂ ಇದೆ. ಹಳ್ಳಿಯಲ್ಲಿ ಕೂಡ ಕಾನಕಲ್ಲಟೆ ವರ್ಷಕ್ಕೆ ಒಂದೇ ಸಲ ಬೆಳೆಸೋದು. ಆದರೆ ನನ್ನ ತಾರಸಿಯಲ್ಲಿ ಈಗ ಸದಾಕಾಲ ಕಾನಕಲ್ಲಟೆ ಇರ್ತದೆ. ಈಗ ಹೊಸದಾಗಿ ನಾನು ಲವಂಗ ಬೀನ್ಸ್, ಅದು ಬಳ್ಳಿ ತರಕಾರಿ, ಅಂದದ ಹೂವು ಕೂಡ ಬಿಡ್ತದೆ, ಚಂದದ ತರಕಾರಿ ಕೂಡ ಆಗ್ತದೆ, ಪರಿಮಳಯುಕ್ತವಾದಂತಹ ಒಂದು ತರಕಾರಿ ಕೂಡ ಆಗ್ತದೆ, ಅದನ್ನು ಕೂಡ ಬೆಳೆಸ್ತಾ ಇದ್ದೇನೆ. ಅದಲ್ಲದೆ ನಿಂಬು, ವಿವಿಧ ತಳಿಯ ನಿಂಬುಗಳು, ಅಂದ್ರೆ ನಾವು ನಿಂಬು ಅಂತ ಹೇಳಿದ ತಕ್ಷಣ ರೌಂಡ್ ಆ ಲಿಂಬುವನ್ನೇ, ಬಳ್ಳಿ ನಿಂಬೆ ಅಂತ ಹೇಳಿದ್ರೆ ಲೆಮನ್ ವೈನ್ ಅಂತ ಹೇಳ್ತಾರೆ, ಅದು ಕ್ಯಾಕ್ಟಸ್ ಜಾತಿದು. ಅದು ನಿಂಬೆ ಅಂತ ಅಲ್ಲ, ಅದು ಯಾಕೆ ಬಳ್ಳಿ ನಿಂಬೆ ಅಂತ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಕ್ಯಾಕ್ಟಸ್ ಜಾತಿಯ ಲಿಂಬು, ಅದು ಕೂಡ ಎರಡೇ ಲಿಂಬು ಹಾಕಿದ್ರೆ ನಿಮಗೆ ಟೊಮೆಟೊ ತರಾನೇ ಎಲ್ಲ ಚಟ್ನಿಗಳು, ಆಮೇಲೆ ಸಾಂಬಾರಿಗೆ, ಎಲ್ಲ ಸಾಂಬಾರ್ಗಳಿಗೂ, ಯಾವುದಕ್ಕೆಲ್ಲ ನೀವು ಟೊಮೆಟೊ ಹಾಕ್ಬೋದು ಅದಕ್ಕೆಲ್ಲ ಹಾಕಿ ನೀವು ಉಪಯೋಗಿಸ್ಬೋದು. ಅದು ಒಂದು ಥರ ಹುಳಿ ಇರ್ತದೆ, ಪರಿಮಳವೂ ಇರ್ತದೆ, ಸ್ವಲ್ಪ ಮೈಲ್ಡ್ ಪರಿಮಳ ಇರ್ತದೆ. ಆ ಪರಿಮಳದ ಇದನ್ನು ಆಸ್ವಾದಿಸ್ತಾ ನೀವು ಊಟ ಮಾಡ್ಬೋದು. ಅದು ದೋಸೆಗಾಗ್ತದೆ, ಊಟಕ್ಕಾಗ್ತದೆ, ಆಮೇಲೆ ಸಾಂಬಾರು ಪದಾರ್ಥಗಳಲ್ಲಿ ನಾವು ಬಳಸ್ಕೊಳ್ಬಹುದು ಹಾಗೆ. ಆಮೇಲೆ ಇದು ಕಾನಕಲ್ಲಟೆ, ಕಾನಕಲ್ಲಟೆ ತುಂಬಾ ಅಪರೂಪ, ಅಳಿಯುವ ಹಂತಕ್ಕೆ ತಲುಪಿರುವಂತ ಒಂದು ತರಕಾರಿ. ನಾನು ನನ್ನ ಮೈದುನನ ಮನೆಯಿಂದ ತಕೊಂಡು ಬಂದಿದ್ದದನ್ನು. ಅಲ್ಲಿ ವರ್ಷಕ್ಕೆ ಮೂರು ಸಲ ಆಗ್ತದೆ ಅಕ್ಕ ಅಂತೇಳಿ ಮೈದುನನ ಹೆಂಡತಿ ಹೇಳಿದ್ಲು. ಹಾಗೆ ತಕೊಂಡು ಬಂದು ಇಲ್ಲಿ ಬೆಳೆಸಲಿಕ್ಕೆ ಶುರು ಮಾಡಿದೆ. ನನಗೆ ವರ್ಷ ಪೂರ್ತಿ ಕಾನಕಲ್ಲಟೆ, ಈಗ ನಾವು ಅಷ್ಟೊಂದು ಉಪಯೋಗಿಸುವುದನ್ನೇ ಕಡಿಮೆ ಮಾಡಿದಾಗ ಆಗ್ತದೆ. ಯಾಕೆ ಕಾನಕಲ್ಲಟೆಯನ್ನು ನಮ್ಮ ಇದರೊಟ್ಟಿಗೆ ಸೌತೆಯೊಟ್ಟಿಗೆ ಸೇರಿಸಿ ಮಜ್ಜಿಗೆ ಹುಳಿ ಮಾಡಿದರೆ ಅದ್ಭುತವಾದ ರುಚಿ. ಅದೇ ನಮ್ಮ ಪಕ್ಕದ ಮನೆಯವರು ಹೇಳಿದರು, ಗಸಿ ಮಾಡಿದರೆ ಭಾರಿ ಒಳ್ಳೆ ಟೇಸ್ಟ್ ಆಗ್ತದೆ ಅಂತ ಹೇಳಿದರು. ನಾನು ಉಪಯೋಗಿಸಲಿಲ್ಲ, ಗಸಿ ಮಾಡಲಿಲ್ಲ. ನಮ್ಮ ಥರದ ಊಟ ಆದರೆ ಮಜ್ಜಿಗೆ ಹುಳಿ ಮಾಡೋದು ನಾವು. ಸರಿ, ಮಜ್ಜಿಗೆ ಹುಳಿ ಮತ್ತು ಪಲ್ಯ ಭಾರಿ ಒಳ್ಳೆಯದಾಗ್ತದೆ. ಆಮೇಲೆ ಸಾಸಿವೆ ಅಂತೇಳಿ ಒಂದು, ಅದು ಕೂಡ ಮಾಡಲಿಕ್ಕೆ ಆಗ್ತದೆ. ಸಾಸಿವೆ ಅಂತ ಒಂದು ಪದಾರ್ಥ, ಅದು ಕೂಡ ಒಳ್ಳೆಯದಾಗ್ತದೆ. ಈಗ ತಾರಸಿ ಕೃಷಿಯಲ್ಲಿ ಸುಮಾರು ಅನುಭವವನ್ನು ನೀವು ಪಡ್ಕೊಂಡಿದ್ದೀರಿ, ಎಲ್ಲ ಮನೆಯಲ್ಲಿ ತಾರಸಿ ಕೃಷಿ ಯಾರಾದರೂ ಮಾಡಬೇಕು ಅಂತಿದ್ರೆ ನಿಮ್ಮ ಸಲಹೆ ಏನು? ಓ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ನಾನೀಗ ಮೊದಲು ತರಕಾರಿಗಳನ್ನು ಹಂಚ್ತಾ ಇದ್ದೆ. ಆಗ ನನಗೆ ಎಷ್ಟು ತರಕಾರಿ ನಾವು ಎಷ್ಟು ಗಿಡಗಳನ್ನು ನಾವು ಬೆಳೆಸಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಈಗ ಅಂತೂ ನಾನು ಅದನ್ನೇ ಇಂಪಾರ್ಟೆನ್ಸ್ ತಗೊಂಡು ಸಾವಯವ ಕೃಷಿಕ ಗ್ರಾಹಕ ಬಳಗದವರೊಟ್ಟಿಗೆ ಸೇರಿ ಮಂಗಳೂರಿನಲ್ಲಿ ಪೂರ್ತಿ ಎಲ್ಲ ಕಡೆಯಲ್ಲೂ ತಾರಸಿ ಕೃಷಿಯನ್ನು ಟ್ರೈನಿಂಗ್ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ. ಅದು 2 ಗಂಟೆಯ ಕಾರ್ಯಕ್ರಮವನ್ನು ಕೊಟ್ಟು ಅವರಿಗೆ ಹೇಗೆ ಯಾವ ರೀತಿಯಲ್ಲಿ ಆರಂಭಿಸ್ಬೋದು, ಯಾವ ರೀತಿಯಲ್ಲಿ ನಮ್ಮ ಕಿಚನ್ ವೇಸ್ಟನ್ನು ಅಂತೇಳಿದರೆ ಈಗ ನೀರಿನ ರೂಪದ್ದಾಗಿ ದ್ರವ ರೂಪದ್ದಾಗಿರ್ಬೋದು ಅಥವಾ ಘನ ರೂಪದ್ದಾಗಿರ್ಬೋದು, ತ್ಯಾಜ್ಯಗಳನ್ನು ಉಪಯೋಗಿಸಿ ತಾರಸಿಯ ಕೃಷಿ ಮಾಡ್ಬೋದು ಅಂತ ಹೇಳೋದನ್ನು ಮಾಡಲಿಕ್ಕೆ ಎಲ್ಲ ಕಡೆಗೆ ಸಹ ನಾನು ಹೋಗ್ತೇನೆ. ಅದಕ್ಕೆ ಸಂಪೂರ್ಣ ಬೆಂಬಲ ನನ್ನ ಮನೆಯವರು ಕೂಡ ಕೊಡ್ತಾರೆ. ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ತಾರೆ. ಕಟೀಲು ದುರ್ಗಾ ಪರಮೇಶ್ವರಿಯ ಸನ್ನಿಧಿಯಲ್ಲೂ ಒಂದು ಸಲ ಆಗಿತ್ತು. ಈಚೆ ಮಂಜೇಶ್ವರದ ಸೈಡಲ್ಲೂ ಅಲ್ಲಿವರೆಗೂ ನಾನು ಎಲ್ಲ ಕಡೆಗೂ ಹೋಗಿ ಟ್ರೈನಿಂಗ್ ಕೊಟ್ಟು ನಾನಲ್ಲ ನಮ್ಮದೊಂದು ಬಳಗ ಇದೆ, ಎಲ್ಲರೂ ಸೇರಿ ನಾವು ಹೋಗಿ ಅದನ್ನು ಹೇಳಿಕೊಡ್ತೇವೆ. ಸರಿ, ಅದರಲ್ಲಿ ನಾವು ಪ್ರಮುಖವಾಗಿ ಕಾನ್ಸಂಟ್ರೇಟ್ ಮಾಡೋದು ಕಿಚನ್ ವೇಸ್ಟನ್ನು ಬಿಸಾಡಬಾರ್ದು, ಪ್ಲಾಸ್ಟಿಕನ್ನು ಸೇರಿಸಬಾರ್ದು. ಆಮೇಲೆ ಈ ಕಿಚನ್ ವೇಸ್ಟಿನಿಂದ ಕಸದಿಂದ ಹೇಗೆ ರಸವನ್ನು ಉತ್ಪಾದನೆ ಮಾಡ್ಬೋದು ಅಂತ ಹೇಳೋದನ್ನೇ ಕಾನ್ಸಂಟ್ರೇಟ್ ಮಾಡಿ ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಾವು. ಸರಿ, ಈಗ ಈ ತಾರಸಿ ಕೃಷಿಯ ಬಗ್ಗೆ ಏನಾದರೂ ಕೂಡ ಮಾಹಿತಿ ಬೇಕಾದರೆ ನಿಮ್ಮ ಒಂದು ಫೋನ್ ನಂಬರ್ ಹೇಳ್ಬೋದು? ಹಾಂ, ನನ್ನ ಫೋನ್ ನಂಬರು 9483141215, ಅಂದರೆ 9483141215. ಒಳ್ಳೆಯದು ಅರುಣಾಂಬಿಕಾ ಅವರೇ. ಮುಖ್ಯವಾಗಿ ನಿಮ್ಮ ಕೃಷಿಯ ಅನುಭವ, ತಾರಸಿ ಕೃಷಿ ಇರ್ಬೋದು, ಅದರ ಮೊದಲು ನೀವು ಮಾಡಿದಂಥ ಕೃಷಿ ಇರ್ಬೋದು, ಅದರ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಇಲ್ಲಿಯವರೆಗೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಧನ್ಯವಾದ ಅರ್ಪಿಸ್ತಾ ನಾನು ಮತ್ತು ನನ್ನ ಬಳಗ, ಈಗ ನಾನು ನನ್ನ ಬಳಗದ ಮೆಂಬರೇ ಆಗಿಬಿಟ್ಟಿದ್ದೇನೆ, ಅದರ ಒಂದು ಅಂಶವೇ ಆಗಿಬಿಟ್ಟಿದ್ದೀನಿ. ಆದ್ದರಿಂದ ನಾನು ಇಲ್ಲಿ ಅವರನ್ನು ಸ್ಮರಿಸ್ತಾ, ಸಾವಯವ ಕೃಷಿಕ ಗ್ರಾಹಕ ಬಳಗದವರನ್ನೂ ಸ್ಮರಿಸ್ತಾ, ಇದೆಲ್ಲದಕ್ಕೆ ಮೂಲ ಕಾರಣ ನನ್ನ ಗಂಡ ಕೃಷ್ಣ ಭಟ್ರು. ಆದ್ದರಿಂದ ಅವರನ್ನು ಕೂಡ ನಾನಿಲ್ಲಿ ಸ್ಮರಿಸ್ತಾ ಧನ್ಯವಾದ ಅರ್ಪಿಸ್ತೇನೆ. ಇದುವರೆಗೆ ಅರುಣಾಂಬಿಕಾ ಅವರ ತಾರಸಿ ಕೃಷಿ ಅನುಭವದ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ಈಗ ಮಾರುಕಟ್ಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 44,000 ರೂಪಾಯಿಗಳು, ಹೊಸ ಅಡಿಕೆ 30,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 23,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000 ರೂಪಾಯಿಗಳು, ತೆಂಗಿನಕಾಯಿ 2ನೇ ವರ್ಗ 12,000 ರೂಪಾಯಿಗಳು, ಕಾಳುಮೆಣಸು ಪ್ರತಿ ಕ್ವಿಂಟಾಲಿಗೆ 37,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಸಂಗೀತ ಎಚ್ ಕಟ್ಟಿ ಹಾಡಿರುವ ವಿಜಯದಾಸರ ರಚನೆ. ಪವಮಾನ ಪವಮಾನ ಜಗದ ಪ್ರಣ ಪವಮಾನ ಪವಮಾನ ಜಗದ ಪ್ರಣ ಸಂಕರುಷಣ ಭವಭಯಾರಣ್ಯ ದಹನ ಭಕ್ತಿಯ ತವ ಕದಿದಲ್ಲಿ ಕೊಡು ಕವಿಗಳ ಪ್ರಿಯ ಪವಮಾನ ಪವಮಾನ ಜಗದ ಪ್ರಾಣ ಪವಮಾನ ಪವಮಾನ ಜಗದ ಪ್ರಾಣ ಹೇ ಮಕ್ಕಚೂಟ ಪವಿತ ಧರಿಪ ಮಾರುತ ಕಾಮದಿ ವರ್ಗರಹಿತ ಕಾಮದಿ ವರ್ಗರಹಿತ ವ್ಯೋಮದಿ ಸರ್ವ ವ್ಯಾಪೂತ ಸತತ ನಿರ್ಭೀತ ರಾಮಚಂದ್ರನ ನಿಜದೂತ ರಾಮಚಂದ್ರನ ನಿಜದೂತ ಯಾಮಯಮಕ್ಕೆ ನಿನ್ನ ಆರಾಧಿಪುತಕ್ಕೆ ಕಾಮಿ ಪಯನಗಿದು ನೇಮಿಸಿ ಪ್ರತಿದಿನ ಸುಖ ಸ್ತೋಮವ ತೋರದ ಪಾಮರಮತಿಯನ್ನು ನೀ ಮಾಡಿಕುದು ಪವಮಾನ ಪವಮಾನ ಜಗದ ಪ್ರಾಣ ಪವಮಾನ ಪವಮಾನ ಜಗದ ಪ್ರಾಣ ವಜ್ರ ಶರೀರ ಗಂಭೀರ ಧರ ದುರ್ಜನವನ ಕುಠಾರ ಕುಠಾರ ದುರ್ಜನವನ ಕುಠಾರ ನಿರ್ಜರ ಮಣಿದಯ ಪಾರ ವಾರ ಉದಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಅರ್ಜುನ ಗೊಲಿದೊಂದು ಧ್ವಜವಾನಿಸಿ ನಿಂದು ಮೂರ್ಛೆ ಗವರಿವಂತೆ ಗರ್ಜನೆ ಮಾಡಿದೆ ಪದದೊಳಿ ಮೂರ್ಜಗದಲ್ಲಿ ಭಾವರ್ಜಿತ ನೆನೆಸು ಪವಮಾನ ಪವಮಾನ ಜಗದ ಪ್ರಾಣ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾದಿ ಗಿರ್ವಾಣ ಆದಿರ್ಗೆ ಜ್ಞಾನ ಧನಪಾಲಿ ಪವರ್ಣ್ಯ ಧನಪಾಲಿ ಪವರ್ಣ್ಯ ನಾನು ನಿರುತದಲ್ಲಿ ಏನೇನೆಸಗಿದೆ ಮಾನಸಾದಿಕ ಮನೆನ ಗೊಪ್ಪಿಸಿದನು ಶ್ರೀ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ಪವನ. ವಿಜಯದಾಸರ ರಚನೆಯನ್ನು ಕೇಳಿದರೆ ಈಗ ಕೇಳಿ ಪುರಂದರದಾಸರ ರಚನೆ. ಗಾಯಕರು ಡಾಕ್ಟರ್ ರಾಜ್ಕುಮಾರ್. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಆಚಾರವಿಲ್ಲದ ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸಲು ವಿಚಾರವಿಲ್ಲದೆ ಪರರ ದೂಷಿಸಲು ಚಾಚಿಕೊಂಡಿರುವಂಥ ನಾಲಿಗೆ ಆಚಾರವಿಲ್ಲದ ನಾಲಿಗೆ ಪ್ರಾತಃಕಾಲದೊಳೆದ್ದು ನಾಲಿಗೆ ಸಿರಿಪತಿಯನ್ನ ಬಾರದೆ ನಾಲಿಗೆ ಪ್ರಾತಃಕಾಲದೊಳೆದ್ದು ನಾಲಿಗೆ ಸಿರಿಪತಿಯನ್ನ ಬಾರದೆ ನಾಲಿಗೆ ಪತಿತ ಪವನ ನಮ್ಮ ಪ್ರತಿಪತಿ ಜನಕನ ಪತಿತ ಪವನ ನಮ್ಮ ಪ್ರತಿಪತಿ ಜನಕನ ಸತತವು ನುಡಿ ಕಂಡ ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ